ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಇವತ್ತು ನಮ್ಮಲ್ಲಿ ಹೆಚ್ಚು ಕಡಿಮೆ ಕರ್ನಾಟಕದಲ್ಲೇ 100,000 ಹೆಕ್ಟೇರ್ನಷ್ಟು ಭೂಮಿ ಯಾವುದಕ್ಕೂ ಕೆಲಸಕ್ಕೆ ಬರದ ಹಾಗೆ ಆಗಿದೆ, ಅತಿಯಾದ ಅಥವಾ ಮಿತಿಮೀರಿದ ರಾಸಾಯನಿಕಗಳ ಬಳಕೆ ಅಂತ ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲೂ ಸಹ ಬಂದಿದೆ. ಅಂದರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ವಿವೇಚನೆ ಬಿಟ್ಟು, ನಮ್ಗೆ ಗೊತ್ತಿದೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ರೆ ಅತಿಯಾಗಿ ಭೂಮಿ ಹಾಳಾಗುತ್ತೆ, ಪ್ರಾಣಿಗಳ ಆರೋಗ್ಯ ಹಾಳಾಗುತ್ತೆ, ಮನುಷ್ಯನ ಆರೋಗ್ಯ ಹಾಳಾಗುತ್ತೆ, ಎಲ್ಲ ಗೊತ್ತಿದೆ. ಆದರೂ ಸಹ ಎಲ್ಲೋ ಒಂದು ಕಡೆ ನಾವು ಸಾವಯವ ವಸ್ತುಗಳನ್ನು ಎಲ್ಲೂ ಸರಿಯಾಗಿ ಬಳಸ್ತಾ ಇಲ್ಲ. ಸೊ ಖಂಡಿತವಾಗಲೂ ಇದು ಮುಂದಿನ ದಿವಸಗಳಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ. ಈಗಾಗಲೇ ನಾವು ಎಚ್ಚೆತ್ಕೋಬೇಕಾಗಿತ್ತು, ಇನ್ನೂ ಎಚ್ಚೆತ್ಕೊಂಡಿಲ್ಲ. ದಯವಿಟ್ಟು ರೈತ ಬಾಂಧವರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ಮಣ್ಣಿನ ಫಲವತ್ತತೆ ಮತ್ತು ಅದರ ಗುಣಧರ್ಮಗಳನ್ನು ಎಲ್ಲಿಯವರೆಗೆ ನಾವು ಕಾಪಾಡೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಕೃಷಿ ಒಂದು ಒಳ್ಳೆಯ ರೀತಿಯಲ್ಲಿ ಅಥವಾ ಆರೋಗ್ಯ ಕೃಷಿ ಆಗಿರೋದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಹಸಿರೆಲೆ ಗೊಬ್ಬರಗಳು ಉಪಯೋಗದ ಪ್ರಮಾಣ ಇವತ್ತಿನ ದಿವಸ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಆದರೆ ಕೆಲವೊಂದು ಬೆಳೆಗಳು, ಅದರಲ್ಲೂ ಬಹುವಾರ್ಷಿಕ ಬೆಳೆಗಳಾದ ಮಾವು, ತೆಂಗು ಈ ತರ ಒಂದು ಬೆಳೆಗಳಲ್ಲಿ ನಾವು ನೋಡ್ಬೋದೇ ಹೊರತು, ಬಟ್ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬಳಸಿ ಅದನ್ನು ಭೂಮಿಗೆ ಉಪಯೋಗಿಸೋ ಒಂದು ಕ್ರಮ ಇವತ್ತು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ದಯವಿಟ್ಟು ಇದರ ಬಗ್ಗೆ ನಾವೆಲ್ಲರೂ ಸಹ ವಿಜ್ಞಾನಿಗಳಾಗಿರ್ಬೋದು, ರೈತರಾಗಲಿ, ಚಿಂತನೆಯನ್ನು ಮಾಡಬೇಕು. ರೈತರಿಗೆ ಇದರಲ್ಲಿ ಅರಿವು ಮೂಡಿಸೋ ಅವಶ್ಯಕತೆ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಮುಖ್ಯವಾಗಿ ಈ ಹಸಿರು ಗೊಬ್ಬರಗಳಲ್ಲಿ ಇರುವಂತಹ ವಿಧಗಳು ಯಾವ್ಯಾವು ಅಂತೀರಿ? ನೋಡಿ, ಹಸಿರೆಲೆ ಗೊಬ್ಬರಗಳಲ್ಲಿ ನಾವು ಎಲ್ಲಾ ರೀತಿಯಲ್ಲಿ ಬೆಳೆದಿರೋ ಒಂದು ಪದಾರ್ಥಗಳನ್ನು ಉಪಯೋಗಿಸ್ಕೋಬಹುದು. ಒಂದು ಎಲೆ ಇರ್ಬೋದು, ಕಾಂಡ ಇರ್ಬೋದು, ಬೇರಿರ್ಬೋದು. ಸೊ ಇವೆಲ್ಲವೂ ಸಹ ಹಸಿರೆಲೆ ಗೊಬ್ಬರಗಳ ಭಾಗವಾಗಿ ಅಂತಾನೆ ಹೇಳ್ಬೋದು. ಮತ್ತೆ ವಿಶೇಷವಾಗಿ ಹಸಿರೆಲೆಗಂತಾನೆ ಕೆಲವೊಂದು ನಾವು ಬೆಳೆಗಳನ್ನು ಬೆಳೆಸಬಹುದು. ಒಂದು ಇಲ್ಲಾಂದ್ರೆ ಹೊರಗಡೆ ಸಿಗುವಂತ ಕೆಲವೊಂದು ಮರಗಳನ್ನು ಸಹ ನಾವು ಉಪಯೋಗಿಸ್ಕೋಬಹುದು. ಅದರಲ್ಲಿ ಮುಖ್ಯವಾಗಿ ನಾವು ಮೂರು ಬಗ್ಗೆ ಹೇಳ್ಬೋದು. ಸೊ ಹಸಿರೆಲೆಯನ್ನೇ ಹೆಚ್ಚು ಕೊಡುವ ವಾರ್ಷಿಕ ಸಸ್ಯಗಳು ಅಂತ ಒಂದು ವಿಧ ಹೇಳ್ಬೋದು. ಸೊ ಅದರಲ್ಲಿ ಪ್ರಮುಖವಾಗಿ ಒಂದು ಡಯಾಂಚ ಇದೆ, ಸೆಣಬಿದೆ, ಸಸ್ಬೇನಿಯ ಇದೆ, ಮತ್ತೆ ನಮ್ಮ ದ್ವಿದಳ ಧಾನ್ಯ ಬೆಳೆಗಳು ಸಹ ಕೆಲವೊಂದು ಸಮಯದಲ್ಲಿ ನಾವು ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸ್ತೀವಿ. ಅದರಲ್ಲಿ ಬಹುಮುಖ್ಯವಾಗಿ ನಾನು ಹೇಳೋದಂದ್ರೆ ಅಲಸಂದೆ, ಆಮೇಲೆ ಸೋಯಾ ಅವರೆ, ಉರುಳಿ. ಸೊ ಇವು ಬಹಳ ಮುಖ್ಯವಾದ ಬೆಳೆಗಳು. ಅಂದ್ರೆ ಇವುಗಳ ಒಂದು ಮೂಲಭೂತ ಗುಣ ಏನಂದ್ರೆ ಹೆಚ್ಚು ಸೊಪ್ಪನ್ನು ಕೊಡ್ತವೆ ಒಂದು ಎಕರೆಯಲ್ಲಿ ಬೆಳೆದಾಗ. ಸೊ ಇದು ಒಂದು ವಿಧ. ಸೊ ಎರಡನೇ ವಿಧ, ಹಸಿರೆಲೆಯನ್ನ ಯಥೇಚ್ಛವಾಗಿ ಕೊಡುವ ಕೆಲವೊಂದು ಮರಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ವಂಗೆ ಮರ ಇರ್ಬೋದು, ಸುಬಾಬುಲ್ ಅಂತ ಹೇಳ್ತೀವಿ, ಮತ್ತೆ ಗ್ಲಿರ್ಸಿಡಿಯಾ, ಇವೆಲ್ಲ ಬೇಲಿಯಲ್ಲಿ ನಾವು ಬೆಳೆಸ್ಕೊಳ್ತೀವಿ. ಇವುಗಳ ವಿಶೇಷತೆ ಏನಂದ್ರೆ ಇವು ಬಹುವಾರ್ಷಿಕ. ಮೊದಲು ಹೇಳಿದ್ದು ಕೇವಲ ಒಂದು ಸೀಸನ್ನಲ್ಲಿ ಅಥವಾ ಒಂದು ಋತುವಿನಲ್ಲಿ ನಾವು ಬೆಳೆಯುವಂತ ಸಸ್ಯಗಳು, ಇವು ಬಹುವಾರ್ಷಿಕ ಗಿಡಗಳು. ಸೊ ಮೂರನೇದು ಒಂದು ವಿಧ ಅಂದ್ರೆ ಕಾಯಿ ಕಚ್ಚುವ ಮುನ್ನವೇ ನಾವು ಕಾಂಪೋಸ್ಟ್ ಮಾಡಿಕೊಂಡು ಅಥವಾ ನೇರವಾಗಿ ಭೂಮಿಯಲ್ಲಿ ಸೇರಿಸುವಂತ ಕೆಲವೊಂದು ಸಸ್ಯಗಳಿದ್ದಾವೆ. ಸೊ ಅವುಗಳನ್ನ ಮುಖ್ಯವಾಗಿ ನಾವು ಕೆಲವೊಂದು ನೀರ್ ಸೊಪ್ಪು ಅಂತ ಹೇಳ್ತೀವಿ. ಕೆಲವೊಮ್ಮೆ ಪಾರ್ಥೇನಿಯಮನ್ನು ಸಹ ನಾವು ಹೂ ಬರೋದಕ್ಕೆ ಮುಂಚೆ ನಾವು ಅದನ್ನ ಭೂಮಿಗೆ ಸೇರಿಸಿದ್ರೆ ಏನೂ ಆಗೋದಿಲ್ಲ. ಆದರೆ ಹೂ ಬಂದ ಮೇಲೆ ಯಾವುದೇ ಒಂದು ಕಳೆ ಗಿಡಗಳನ್ನು ಭೂಮಿಗೆ ಸೇರಿಸಬಾರ್ದು. ಹೂ ಬರೋದಕ್ಕೆ ಮುಂಚೆ ನಾವು ಸೇರಿಸಿದ್ರೆ ಖಂಡಿತವಾಗಲೂ ಸಹ ಕೃಷಿಯಲ್ಲಿ ಒಂದು ಹಸಿರು ಸೊಪ್ಪನ್ನು ಸೇರಿಸಿದಂಗಾಗುತ್ತೆ. ಸೊ ಆ ಮೂಲಕ ನಾವು ಭೂಮಿಯನ್ನು ಒಂದು ಸಂಪದ್ಭರಿತವಾಗಿಟ್ಕೋಬೋದು. ಜೊತೆಗೆ ನಾವು ಇಳುವರಿಯನ್ನು ಹೆಚ್ಚಿಸುವ ಕೆಲಸ ಈ ಹಸಿರೆಲೆ ಗೊಬ್ಬರಗಳಿಂದ ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇನ್ನು ಈ ಹಸಿರು ಗೊಬ್ಬರಗಳ ಮಹತ್ವ ಏನು ಅಂತೀರಿ ನಮ್ಮ ಕೃಷಿನಲ್ಲಿ? ನೋಡಿ, ಇದು ರೈತರು ಮೂಲಭೂತವಾಗಿ ತಿಳ್ಕೋಬೇಕಾಗಿರೋದು. ಯಾಕೆಂದ್ರೆ ಹಸಿರೆಲೆ ಗೊಬ್ಬರವನ್ನ ಎಲ್ಲರೂ ಬಳಸ್ತಾರೆ, ಆದರೆ ಯಾವ ಹಸಿರೆಲೆ ಗೊಬ್ಬರಗಳನ್ನು ನಾವು ಬಿತ್ತನೆ ಮಾಡಬೇಕು, ಯಾವುದನ್ನು ಭೂಮಿಗೆ ಸೇರಿಸಬೇಕು, ಯಾವಾಗ ಅದನ್ನು ಹೊರಗಡೆಯಿಂದ ತರಬೇಕು ಅಂತ ನಾವು ಒಂದು ಸರಿಯಾದ ಕ್ರಮವನ್ನು ಇಟ್ಕೊಂಡು ನಾವು ಹಸಿರೆಲೆ ಗೊಬ್ಬರವನ್ನು ಮಾಡ್ಕೋಬೇಕು. ನಾನು ಸಣ್ಣವನಾಗಿದ್ದಾಗ ಅಥವಾ ನೀವು ಸಹ ಸಣ್ಣವರಾಗಿದ್ದಾಗ ನಮ್ಮ ಊರುಗಳಲ್ಲಿ ಏನ್ ಮಾಡ್ತಾ ಇದ್ರು, ಭತ್ತವನ್ನ ಬೆಳೆಯುವಾಗ ಹೊಂಗೆ ಗಿಡ ಇರ್ಬೋದು ಅಥವಾ ಬೇವಿನ ಸೊಪ್ಪು ಇರ್ಬೋದು. ಸೊ ಇವುಗಳನ್ನ ರೆಂಬೆಗಳನ್ನ ಕಡ್ಕೊಂಡು ಬಂದು ಅವರು ಪಡ್ಲಿಂಗ್ ಅಥವಾ ಗದ್ದೆ ತುಳಿಯೋರು. ಅಂದ್ರೆ ಮುಂದಿನ ಒಂದು ವರ್ಷದಲ್ಲೇ ಅದು ಕಟ್ಟಿಗೆ ಆಗೋ ಸಹ ಬಳಕೆ ಆಗ್ತಾ ಇತ್ತು. ಜೊತೆಗೆ ಭೂಮಿಗೆ ಸೊಪ್ಪನ್ನು ಸಿಗ್ತ ಆ ಪದ್ಧತಿಗಳಿದೆ. ಅಂದ್ರೆ ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಮಣ್ಣಿನಲ್ಲಿರುವ ಭೌತಿಕ ಗುಣ, ರಾಸಾಯನಿಕ ಗುಣ ಮತ್ತು ಜೈವಿಕ ಗುಣ. ಸೊ ಇವುಗಳನ್ನ ಒಂದು ರೀತಿಯಲ್ಲಿ ಉತ್ತಮ ಪಡಿಸೋದು ಒಂದು ಪ್ರಮುಖವಾದ ಉಪಕ್ರಮ. ಏನು, ಹಸಿರೆಲೆ ಗೊಬ್ಬರಗಳನ್ನು ಬಳಸೋದ್ರಿಂದ ಅನುಕೂಲ. ಸೊ ಎರಡನೇದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಮಣ್ಣಿನಲ್ಲಿ ಸಾವಯವ ಇಂಗಾಲ ಬಹಳ ಕಡಿಮೆ ಆಗ್ತಾ ಇದೆ. ಸಾವಯವ ಇಂಗಾಲವನ್ನ ನಾವು ಮಣ್ಣಿಗೆ ಆತ್ಮ ಅಂತ ಹೇಳ್ಬೋದು. ಸೋಲ್ ಆಫ್ ದಿ ಸಾಯಿಲ್ ಇಸ್ ಕಾಲ್ಡ್ ಆಸ್ ಎ ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವು ನಮ್ಮ ಪಾಠಗಳಲ್ಲಿ ಹುಡುಗರಿಗೆ ಹೇಳ್ಕೊಡ್ತೀವಿ. ಸೊ ಈ ಮನುಷ್ಯನಿಗೆ ಆತ್ಮ ಇದೆ. ಸೊ ಅದೇ ತರ ಮಣ್ಣಿಗೂ ಆತ್ಮ ಇದೆ. ಸೊ ಮಣ್ಣಿನ ಆತ್ಮ ನಾವು ಸಾಯಿಸಿದ್ರೆ ಅದು ಬರೀ ಬರಡು ಭೂಮಿ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಾವಯವ ಅಂಶಗಳನ್ನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಈ ಒಂದು ಬೇಸಾಯದಲ್ಲಿ. ಮತ್ತೆ ಈ ಸಾವಯವ ಇಂಗಾಲ ಜಾಸ್ತಿ ಆದ್ರೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅವು ರಾಸಾಯನಿಕ ಗೊಬ್ಬರಗಳನ್ನ ತಿಂದು ಬದುಕೋಕ್ ಆಗೋದಿಲ್ಲ. ಭೂಮಿಯಲ್ಲಿ ಕೋಟಿಗಟ್ಟಲೆ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ, ಅವು ನಮ್ ಕಣ್ಣಿಗೆ ಕಾಣೋದಿಲ್ಲ. ಅವುಗಳಿಗೆ ಆಹಾರ ಎಲ್ಲಿಂದ ಕೊಡ್ತೀರಾ? ಸೊ ನಾವು ಕೊಡೋ ಸಾವಯವ ವಸ್ತುಗಳಿಂದ ಮಾತ್ರ ಅಥವಾ ಹಸಿರೆಲೆ ಗೊಬ್ಬರಗಳಿಂದ ಮಾತ್ರ ಅವುಗಳಿಗೆ ಊಟ ಸಿಗುತ್ತೆ, ಅವುಗಳ ಚಟುವಟಿಕೆ ಚೆನ್ನಾಗಿರುತ್ತೆ, ಅವುಗಳ ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ. ಇದು ಒಂದು. ಮತ್ತೆ ಇನ್ನೊಂದು, ವಿಶೇಷವಾಗಿ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದಾಗ ಅದರ ಒಂದು ಬೇರು ಬಹಳ ಆಳಕ್ಕಿರುತ್ತೆ. ಸೊ ಆ ಬೇರು ಆಳಕ್ಕಿರೋದ್ರಿಂದ ಅವು ಕೆಳಗಡೆ ಇರೋ ಪೋಷಕಾಂಶಗಳನ್ನ ಮೇಲಕ್ಕೆ ತರೋ ಕೆಲಸ ಮಾಡುತ್ತೆ. ಇದು ನಾವು ರಾಗಿ ಅಥವಾ ಬೇರೆ ಭತ್ತ ಜೋಳ ಬೆಳೆದಾಗ ಈ ಕೆಲಸ ಆಗೋದಿಲ್ಲ, ಯಾಕಂದ್ರೆ ಅವುಗಳ ಬೇರು ಸೀಮಿತ ಒಂದು ಪದರಗಳಲ್ಲಿ ಇರುತ್ತೆ. ಆದ್ರೆ ದ್ವಿದಳ ಧಾನ್ಯಗಳು ಬಹಳ ಆಳಕ್ಕೆ ಹೋಗೋದ್ರಿಂದ ಅವು ಪೋಷಕಾಂಶಗಳನ್ನ ಮೇಲಕ್ಕೆ ತರೋ ಕೆಲಸವನ್ನ ಮಾಡೋದು ಒಂದು ಕೆಲಸ ಮಾಡುತ್ತೆ. ಅದು ಒಂದು ಮುಖ್ಯವಾದ. ಮತ್ತೆ ಈ ಹಸಿರೆಲೆ ಗೊಬ್ಬರಗಳು ಮಣ್ಣಿಗೆ ಒಂದು ರೀತಿಯಲ್ಲಿ ಒದಕಿಯಾಗೂ ಸಹ ಇರೋದ್ರಿಂದ ನಮಗೆ ಇವತ್ತು ಏನಾಗ್ತಾ ಇದೆ, ಭೂಮಿಯಲ್ಲಿ ಏನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಕೆಲವೊಂದು ಭಾಗಗಳಲ್ಲಿ ರೈತರು. ಸ್ವಚ್ಛವಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಅಂತ ಹೇಳಿ, ಅಂದ್ರೆ ಯಾವುದೇ ಕಳೆ ಇಳದೆ ಅಥವಾ ಗಿಡಗಳು ಇಲ್ಲದೆ ಭೂಮಿ ಸ್ವಚ್ಛವಾಗಿದ್ರೆ ಅಲ್ಲಿ ನೀರು ಬಿದ್ದಾಗ ಕೊಚ್ಚಣಿಕೆ ಆಗುತ್ತೆ. ಕೊಚ್ಚಣಿಕೆ ಆದಾಗ ಏನಾಗುತ್ತೆ, ಮಣ್ಣು ಸಹ ಕೊಚ್ಚಿ ಹೋಗುತ್ತೆ. ಸೊ ಯಾವಾಗ ಮಣ್ಣು ಕೊಚ್ಚಿ ಹೋಗುತ್ತೆ ಆವಾಗ ಅಲ್ಲಿರೋ ಫಲವತ್ತತೆ ನಾಶ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಏನ್ ಮಾಡಬೇಕು, ಭೂಮಿಯನ್ನ ಯಾವುದೋ ಒಂದು ಗಿಡದಿಂದ ಯಾವಾಗಲೂ ಒದಕಿಯಾಗಿಟ್ಟಿರ್ಬೇಕು. ಇಟ್ಟರೆ ಖಂಡಿತವಾಗ್ಲೂ ಸಹ ಅಲ್ಲಿ ಮಣ್ಣು ಮತ್ತು ನೀರಿನ ಸವಕಳಿ ಅಂತ ಕರಿತೀವಿ, ಅದು ಆಗೋದಿಲ್ಲ. ಮತ್ತೆ ಇನ್ನೊಂದು ವಿಶೇಷ ಗುಣ ಏನಂದ್ರೆ, ಈ ಒಂದು ಹಸಿರೆಲೆ ಗೊಬ್ಬರಗಳಿಗೆ ಇವು ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ಭೂಮಿಗೆ ಅದನ್ನ ಶೇಖರಣೆ ಮಾಡೋ ಒಂದು ಶಕ್ತಿಯನ್ನು ಹೊಂದಿವೆ. ಈ ಗುಣ ನಮ್ಮ ಏಕದಳ ಧಾನ್ಯಗಳಿಗಿಲ್ಲ, ಅದು ದ್ವಿದಳ ಧಾನ್ಯಗಳಿಗೆ ಮಾತ್ರ ಇರೋದು. ಸೊ ಆ ಒಂದು ಇದರಲ್ಲಿ ಇವು ನಮ್ಮ ಇಡೀ ವಾತಾವರಣದಲ್ಲಿ ಶೇಕಡ 78% ಸಾರಜನಕ ಇರೋದ್ರಿಂದ ಅದನ್ನ ಹಿಡಿದಿಟ್ಟುಕೊಂಡು ಭೂಮಿಯಲ್ಲಿ ಸೇರಿಸುತ್ತೆ. ಮತ್ತೆ ಸಸ್ಯಗಳು ಈ ಕಳೆಯುವಿಕೆ ಅಂತ ಹೇಳ್ತೀವಿ ನಾವು, ಅಂದ್ರೆ ಡಿಕಾಂಪೋಷನ್. ಸೊ ಆವಾಗ ಕೆಲವೊಂದು ಆಮ್ಲಗಳು ಬರುತ್ತೆ, ಸೊ ಅವುಗಳ ಲಭ್ಯತೆ ಸಹ ಈ ಒಂದು ಬೆಳೆಗೆ ಆಗುತ್ತೆ. ಮತ್ತೆ ಇನ್ನೊಂದು, ಮಣ್ಣಿಗೆ ಎರಡು ರೀತಿಯ ಸಮಸ್ಯೆಗಳಿದೆ, ಒಂದು ಆಮ್ಲೀಯ ಗುಣ ಮತ್ತೆ ಕ್ಷಾರೀಯ ಗುಣ, ಅಸಿಡಿಕ್ ಸಾಯಿಲ್ಸ್ ಮತ್ತೆ ಸಲೈನ್ ಸಾಯಿಲ್ಸ್. ಅದರ ಒಂದು ತೀವ್ರತೆ ಕಡಿಮೆ ಆಗುತ್ತೆ ಈ ಹಸಿರೆಲೆ ಗೊಬ್ಬರಗಳನ್ನು ನಾವು ಬಳಸೋದಾಗಿ ಬಳಸಿದ್ರೆ. ಮತ್ತೆ ಇನ್ನೊಂದು, ಕೆಲವೊಂದು ಪ್ರದೇಶಗಳಲ್ಲಿ ಏನಾಗ್ತಾ ಇದೆ, ಜಂತುಹುಳುಗಳ ಸಮಸ್ಯೆ ಇರುತ್ತೆ. ಸೊ ಆ ಜಂತುಹುಳುಗಳನ್ನು ಸಹ ನಿಯಂತ್ರಿಸುವಲ್ಲಿ ಈ ಹಸಿರೆಲೆ ಗೊಬ್ಬರಗಳು ಒಳ್ಳೆ ಕೆಲಸವನ್ನ ಮಾಡೋದ್ರಿಂದ ಎಲ್ಲ ರೈತರು ಸಹ ಈ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದ್ರೆ ಖಂಡಿತವಾಗಲೂ ಸಹ ಭೂಮಿಗೆ ಒಂದು ರೀತಿಯ ಚೈತನ್ಯವನ್ನು ತುಂಬಬಹುದು. ನಾನು ಈ ಚೈತನ್ಯ ಅಂದ್ರೆ ಲವಲವಿಕೆ ಅಂತ ಹೇಳ್ತೀವಲ್ಲ, ಆತರ ಅದು ಕಾಣೋದಿಲ್ಲ, ಆದ್ರೆ ಅಲ್ಲಿ ಗಿಡಗಳ ಬೆಳೆದಾಗ ನಮಗೆ ಆ ಲವಲವಿಕೆ ಚೈತನ್ಯ ಮತ್ತೆ ಉಲ್ಲಾಸಭರಿತ ವಾತಾವರಣ ನಾವು ಕಾಣಬಹುದು. ಸೊ ಅದು ಇವೆಲ್ಲ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದಾಗ ಮಾತ್ರ ಆ ಒಂದು ಚೈತನ್ಯ ಭೂಮಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ನಾವು ಈ ಹಸಿರೆಲೆ ಗೊಬ್ಬರಗಳದ ಒಂದು ಬೆಳೆಗಳನ್ನು ಅಥವಾ ಹಸಿರು ಗೊಬ್ಬರವನ್ನು ನಾವು ಯಾವ ರೀತಿ ಬಳಸ್ಕೋಬಹುದು, ಈ ಬಳಸುವಂಥ ವಿಧಾನಗಳು ಏನೇನು ಅಂತೀರಿ? ಸಾಧಾರಣವಾಗಿ ನಾನು ಈಗಾಗಲೇ ಹೇಳಿದಾಗೆ ಹಸಿರೆಲೆ ಗೊಬ್ಬರಗಳನ್ನು 2-3 ರೀತಿಯಲ್ಲಿ ಬಳಸ್ಬೋದು. ಒಂದು, ಕೆಲವೊಂದು ವಾರ್ಷಿಕ ಸಸ್ಯಗಳು, ನಾನೇನು ಹೇಳಿದೆ, ಡಯಂಚ ಇರ್ಬೋದು, ಆಪ್ಸೆಣಬು ಇರ್ಬೋದು, ಅಲಸಂದೆ, ಹುರುಳಿ ಮತ್ತೆ ಅವರೆ, ಈ ತರ ಒಂದು ಗಿಡಗಳನ್ನು ನಾವು ಬೆಳೆದಾಗ ಇವು ವಾರ್ಷಿಕ ಬೆಳೆಗಳು, ವರ್ಷದಲ್ಲಿ ಒಂದೇ ಸರಿ ಬೆಳೆಯೋದಕ್ಕಾಗುತ್ತೆ. ಅವನ್ನ ಹೂ ಬರೋ ಹಂತದಲ್ಲಿ, ಇನ್ನೇನು ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಪ್ರಾರಂಭ ಮಾಡುತ್ತೆ ಅನ್ನೋ ಸಮಯದಲ್ಲಿ ನಾವು ಅದನ್ನ ಉಳುಮೆ ಮಾಡಿ ಭೂಮಿಗೆ ಸೇರಿಸುವುದು ಒಂದು ವಿಧಾನ. ಸೊ ಇದು ಬಹಳ ಸುಲಭ ವಿಧಾನ, ಯಾಕೆಂದ್ರೆ ಹೆಚ್ಚಿನ ರೈತರು ಹೊರಗಡೆಯಿಂದ ತಂದು ಹಾಕೋದಕ್ಕೆ ಬಹಳ ಕಷ್ಟ. ಈಗ ವಂಗೆ ಸೊಪ್ಪು ಸಿಗುತ್ತೆ ಅಥವಾ ಸುಬಾಬುಲ್ ಸೊಪ್ಪು, ಬೇವಿನ ಸೊಪ್ಪು ಸಿಗುತ್ತೆ, ಅವೆಲ್ಲವನ್ನೂ ಸಹ ಹೊರಗಡೆಯಿಂದ ತಂದು ಹಾಕೋದು ಬಹಳ ಕಷ್ಟ. ರೈತರು ಹೆಚ್ಚಿನ ಒಂದು ರೀತಿಯಲ್ಲಿ ಅಷ್ಟು ಪರಿಶ್ರಮ ಅದಕ್ಕೆ ಆಗೋದಿಲ್ಲ, ಪರಿಶ್ರಮ ಬೇಕು. ಇವತ್ತು ಕೂಲಿ ಆಳುಗಳ ಲಭ್ಯತೆ ಕಡಿಮೆ ಇದ್ರೂ ಸಹ ಅವರ ಒಂದು ವೆಚ್ಚ ಜಾಸ್ತಿ, ಹೊಂಗೆ ಮರಗಳು ಬೇವಿನ ಮರಗಳು ಕಡಿಮೆ ಆಗಿಬಿಟ್ಟಿದ್ದೇವೆ. ಸೊ ಆದ್ರಿಂದ ಬಹಳ ವಿಶೇಷವಾಗಿ ಮತ್ತೆ ಸುಲಭವಾದ ವಿಧಾನ ಏನಪ್ಪಾ ಅಂದ್ರೆ ಭೂಮಿಯಲ್ಲೇ ಬೆಳೆಯೋದು. ಸೊ ಹೂ ಬರೋ ಹಂತದಲ್ಲಿ ಸೇವಿಸೋದು ಒಂದು. ಎರಡನೇದು, ಇನ್ನು ನೀರಾವರಿ ಪ್ರದೇಶಗಳಲ್ಲಿ ನಾವು ಅದನ್ನ ಬಹಳ ವಿಶೇಷವಾಗಿ ಚೆನ್ನಾಗಿ ಮಾಡಬಹುದು. ಇನ್ನು ಆ ಪದ್ಧತಿ ಇಲ್ಲಾಂದ್ರೆ ಹೊರಗಡೆಯಿಂದ ತಂದು ಭೂಮಿಗೆ ಸೇರಿಸೋದು ಸಹ ಮಾಡಿದ್ರೆ ಆಗುತ್ತೆ, ಆದ್ರೆ ಅದು ಸ್ವಲ್ಪ ಕಷ್ಟ. ಮತ್ತೆ ಅಲ್ಲಿ ಸಾಕಷ್ಟು ಮರಗಳು ಇರಬೇಕು, ಹೊಂಗೆ ಆಗಿರ್ಬೋದು ಅಥವಾ ಬೇವು ಆಗಿರ್ಬೋದು, ಇಲ್ಲಾಂದ್ರೆ ನೇರವಾಗಿ ಬೆಳೆದು ಅದನ್ನ ಭೂಮಿಗೆ ಸೇರಿಸಿದ್ರೆ ಒಳ್ಳೇದು. ಮತ್ತೆ ಬಹುವಾರ್ಷಿಕ ಬೆಳೆಗಳು ಅಂತ ಏನ್ ಹೇಳ್ತೀವಿ ನಾವು, ಮಾವಿರ್ಬೋದು ಅಥವಾ ತೆಂಗಿರ್ಬೋದು, ಸಪೋಟ, ಸೀಬೆ ಮತ್ತೆ ದ್ರಾಕ್ಷಿ ಇವೆಲ್ಲವೂ ಸಹ ಮತ್ತೆ ಬೆಟ್ಟದ ನೆಲ್ಲಿ ಇವೆಲ್ಲ ನಮ್ಮ ರೈತರು ಬೆಳೀತಾರೆ ಬಹುವಾರ್ಷಿಕ ಬೆಳೆಗಳು. ಸೊ ಮಳೆಗಾಲದಲ್ಲಿ ಪ್ರಾರಂಭದಲ್ಲಿ ಉಳುಮೆ ಮಾಡಿಬಿಟ್ಟು ಎಕರೆಗೆ ಒಂದು 20 ಕೆಜಿ, ಹೆಕ್ಟೇರ್ಗೆ 50 ಕೆಜಿ ಸೊ ಚೆಲ್ಲಿದ್ರೆ ಖಂಡಿತವಾಗ್ಲೂ ಸಹ ಇದು ಒಂದು ಒಳ್ಳೆ ರೀತಿಯ ಗೊಬ್ಬರವನ್ನ ಬೆಳೆಗಳಿಗೆ ಒದಗಿಸುತ್ತೆ ಅಂತ ನಾವು ಹೇಳ್ಬೋದು. ಮತ್ತೆ ಇದು ನಾವು ಹೊರಗಡೆಯಿಂದ ತರುವ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡುತ್ತೆ ಅಂತಾನು ಸಹ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ಹಸಿರೆ ಗೊಬ್ಬರ ಅಥವಾ ಹಸಿರು ಗೊಬ್ಬರಕ್ಕಾಗಿ ನಾವು ಏನು ಬೆಳೆಗಳನ್ನು ಬಳಸ್ಕೊಳ್ತೀವಲ್ಲ, ಹೌದು, ಅವುಗಳಿಗೆ ಇರಬೇಕಾದಂತ ವಿಶೇಷ ಗುಣಗಳೇನು ಅಂತೀರಿ? ಸಿ ಗುಣಗಳು ಸಹ ಮುಖ್ಯ. ಎಲ್ಲಾ ಸಸ್ಯಗಳನ್ನ ನಾವು ಹಸಿರೆಲೆ ಗೊಬ್ಬರಗಳಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅವುಗಳಿಗೊಂದು ವಿಶೇಷತೆ ಇರಬೇಕು. ಏನಂದ್ರೆ ಬೇಗ ಬೆಳೆಯೋ ಸಾಮರ್ಥ್ಯ ಇರಬೇಕು ಅವಕ್ಕೆ, ತ್ವರಿತವಾಗಿ ಬೆಳೆದು ಸೊ ಕಡಿಮೆ ಅವಧಿಯಲ್ಲಿ ಸೊಪ್ಪನ್ನು ಕೊಡೋ ಒಂದು ಸಾಮರ್ಥ್ಯ ಬಹಳ ಮುಖ್ಯ. ಮತ್ತೆ ಎರಡನೇದೇನಂದ್ರೆ ಅದರಲ್ಲಿ ನಾರಿನಾಂಶ ಕಡಿಮೆ ಇರಬೇಕು. ಯಾವ ಗಿಡಕ್ಕೆ ನಾರಿನಾಂಶ ಜಾಸ್ತಿ ಇರುತ್ತೋ ಅಲ್ಲಿ ಅದು ಕೊಳೆಯುವಿಕೆ ಅಥವಾ ಕಳೆಯುವಿಕೆ ಅಂತ ಹೇಳ್ತೀವಿ, ಡಿಕಾಂಪೋಷನ್, ರೇಟ್ ಆಫ್ ಡಿಕಾಂಪೋಷನ್. ಸೊ ಅಷ್ಟು ಬೇಗ ಅದು ಭೂಮಿಗೆ ಸೇರೋದಿಲ್ಲ. ಸೊ ನಾರಿನಾಂಶ ಕಡಿಮೆ ಇರಬೇಕು. ಮತ್ತೆ ಕಡಿಮೆ ಫಲವತ್ತತೆ ಇರುವ ಭೂಮಿ ಅಥವಾ ಶುಷ್ಕ ವಾತಾವರಣ, ಸೊ ಡ್ರೈ ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಒಣಭೂಮಿಗಳು. ಸೊ ಅಲ್ಲಿ ಫಲವತ್ತಾಗಿ ಬೆಳೆಯುವ ಒಂದು ಸಾಮರ್ಥ್ಯ ಇರಬೇಕು ಆ ಸಸ್ಯಗಳಿಗೆ. ಈಗ ನಾವು ಒಂದು ಉದಾಹರಣೆ ಹೇಳ್ತೀನಿ, ಪಾರ್ಥೆನಿಯಂ ನೋಡಿ, ಎಲ್ಲಿ ಬೇಕಾದ್ರೂ ಉಲ್ಸಾಗಿ ಬೆಳೆದಿರುತ್ತೆ, ಅದಕ್ಕೆ ಗೊಬ್ಬರ ಹಾಕ್ಲಿ ನೀರಿರ್ಲಿ. ಸೊ ಆತರ ಒಂದು ಆತರ ಒಂದು ಸಾಮರ್ಥ್ಯ ನಮ್ಮ ಕೆಲವೊಂದು ಬೆಳೆಗಳಿಗಿದೆ. ಸೊ ಅಂತವನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಮತ್ತೆ ಆಳವಾಗಿ ಬೇರು ಬಿಡಬೇಕು. ಮತ್ತೆ ಮಣ್ಣಿನ ಕೆಳಪದರಗಳಿಂದಲೂ ಸಹ ಪೋಷಕಾಂಶಗಳನ್ನ ಮೇಲಕ್ಕೆ ತರೋ ಒಂದು ಶಕ್ತಿ ಇರಬೇಕು. ಸೊ ಅಂತ ಒಂದು ಸಸಿಗಳನ್ನ ಉಪಯೋಗಿಸ್ಕೋಬೇಕು. ಮತ್ತೆ ಪ್ರಮುಖವಾಗಿ ಇದು ದ್ವಿದಳ ಧಾನ್ಯ ವರ್ಗಕ್ಕೆ ಸೇರ್ಬೇಕು. ಯಾಕೆ ಅಂದ್ರೆ ಬೇರುಗಳಲ್ಲಿ ರೈಸೋಬಿಯಂ ಗಂಟುಗಳು ಅಂತ ಇರ್ತವೆ. ಆ ಒಂದು ಗಂಟುಗಳಿದ್ರೆ ಮಾತ್ರ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರ್ಕೊಳ್ಳೋ ಶಕ್ತಿ ಇರೋದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅದರಲ್ಲಿ ದ್ವಿದಳ ಧಾನ್ಯ ವರ್ಗಕ್ಕೆ ಸೇರಿಸಿದ್ರೆ ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸುತ್ತೆ. ಮತ್ತೆ ಇದರಿಂದ ಬರೀ ಸೊಪ್ಪಿಗೆ ಅಲ್ದಿರ ನಾವು ಸ್ವಲ್ಪ ಒಂದು ಆದಾಯ ಬರುವಂತ ರೀತಿಯಲ್ಲೂ ಇರಬೇಕು. ಉದಾಹರಣೆಗೆ ಅಲಸಂದೆ ಅಥವಾ ಉರುಳಿ. ಸೊ ಇವನ್ನ ಬೆಳೆದಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಆದಾಯನೂ ಬರುತ್ತೆ ನಮ್ಗೆ, ಬರೀ ಸೊಪ್ಪಷ್ಟೇ ಅಲ್ಲ. ಆದ್ರೆ ಸೆಣಬು ಮತ್ತೆ ಡಯಂಚವನ್ನ ಬೆಳೆದಾಗ ಯಾವುದೇ ರೀತಿಯ ಆದಾಯ ಬರೋದಿಲ್ಲ. ಸೊ ಅಂದ್ರೆ ಬಹು ಉಪಯೋಗ ಆಗಿರಬೇಕು. ಮತ್ತೆ ಈ ಹವಾಮಾನ ವೈಪರೀತ್ಯಗಳು ಅಂತ ಏನ್ ಹೇಳ್ತೀವಿ, ಅಕಸ್ಮಾತ್ ಮಳೆ ಜಾಸ್ತಿ ಆಗುತ್ತೆ ಅಥವಾ ಮಳೆ ಕಡಿಮೆ ಬರುತ್ತೆ, ಅವಾಗಲೂ ಹೊಂದ್ಕೋಬೇಕು, ಅವಾಗಲೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಇರಬೇಕು. ಉದಾಹರಣೆಗೆ ಈಗ ಹುರುಳಿಯನ್ನು ನಾವು ಹುರುಳಿಯಲ್ಲಿ ಹವಾಮಾನ ವೈಪರೀತ್ಯದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ಅದು. ಮತ್ತೆ ಸುಲಭವಾಗಿ ಮತ್ತೆ ಉಲಸಾಗಿ ಬೆಳೆಯುವ ಗುಣ ಇರಬೇಕು. ಸೊ ಹೆಚ್ಚು ಬೀಜವನ್ನ ಕೊಡುವಂತಿರಬೇಕು. ಮತ್ತೆ ಅಕಸ್ಮಾತ್ ಈಗ ಏನಾಗ್ತಾ ಇದೆ ಅಂದ್ರೆ, ಎಲ್ಲಾ ರೈತರು ಸಹ ನಾವು ಹಸಿರೆಲೆ ಗಿಡಗಳನ್ನ ಬೆಳೆದು ಭೂಮಿಗೆ ಸೇರಿಸಿಬಿಟ್ರೆ ಮತ್ತೆ ಬೀಜ ಮಾಡೋರು ಯಾರು? ಸೊ ಆ ಒಂದು ಹಿನ್ನೆಲೆಯಲ್ಲಿ ಅವುಗಳಿಗೆ ಬೀಜವನ್ನು ಕೊಡೋ ಕೆಪಾಸಿಟಿನೂ ಇರಬೇಕು, ಸಾಮರ್ಥ್ಯ ಇರಬೇಕು. ಸುಬಾಬುಲ್ ಬಿಟ್ಟರೆ ಹೆಚ್ಚು ಬೀಜಗಳನ್ನ ಕೊಡುತ್ತೆ. ಮತ್ತೆ ರಾಸಾಯನಿಕ ಗೊಬ್ಬರ ಪ್ರಮಾಣ ಕಡಿಮೆ ಕೊಟ್ಟರು ಸಹ ಇಳುವರಿ ಪ್ರಮಾಣ ಚೆನ್ನಾಗಿರಬೇಕು ಈ ಒಂದು ಹಸಿರೆಲೆ ಗೊಬ್ಬರಗಳು. ಇವೆಲ್ಲದರ ಜೊತೆಗೆ ಆ ಹಸಿರೆಲೆ ಗೊಬ್ಬರಗಳನ್ನು ಯಾವ ಉಪಯೋಗಿಸ್ತೀವಿ ಅವು ಮೇವಾಗಿಯೂ ಸಹ ಬಳಕೆ ಆಗಬೇಕು. ಆ ರೀತಿಯಲ್ಲಿದ್ರೆ ಮಾತ್ರ ನಮಗೆ ಒಳ್ಳೆ ಗುಣ ಆ ಒಂದು ಹಸಿರೆಲೆ ಗೊಬ್ಬರಿಗೆ ಅಂತ ಹೇಳಬೇಕು. ಇವೆಲ್ಲವೂ ಇದ್ರೆ ಬಹಳ ಒಳ್ಳೆಯದು. ಅಂದ್ರೆ ಬಹುಪಯೋಗಿ ಸಸ್ಯಗಳು, ಬಹುಪಯೋಗಿ ಸಸ್ಯಗಳು ಇರಬೇಕು. ಇಲ್ಲ ಅಂದ್ರೆ ನಾವು ಹೇಳಿದ ಹಾಗೆ ಕೆಲವೊಂದು ನಾನು ಈ ಮೊದಲೇ ಹೇಳದ್ನಲ್ಲ, ಆ ಸಸ್ಯಗಳನ್ನ ನಾವು ಹಸಿರೆಲೆ ಗೊಬ್ಬರಕ್ಕೆ ಬಳಸ್ಕೋಬಹುದು. ಇನ್ನು ಮುಖ್ಯವಾಗಿ ನಾವು ಈ ಹಸಿರೆಲೆ ಗೊಬ್ಬರ ಮತ್ತೆ ಹಸಿರು ಗೊಬ್ಬರದ ಬೆಳೆಗಳನ್ನ ಬೆಳ್ಕೋಬೇಕು ಅಂದ್ರೆ ಯಾವ ವಿಧಾನಗಳನ್ನ ಬಳಸ್ಕೋಬಹುದು ಅಂತೀರಿ? ಸಾಧಾರಣವಾಗಿ ನಾವು ಈಗ ವಿಧಾನಗಳು ಅಂದ್ರೆ ಒಂದು ಎರಡು ಮೂರು ವಿಧಾನ ಹೇಳ್ಬೋದು. ಈಗ ಕೆಲವೊಂದು ರೈತರು ಏನ್ ಮಾಡ್ತಾರೆ, ಮುಂಗಾರಿನಲ್ಲಿ ಮೇ ಅಥವಾ ಏಪ್ರಿಲ್ ಕೆಲವೊಂದು ಟೈಮ್ ಮಳೆ ಬಂದ್ರೆ, ಸೊ ಆ ಟೈಮಲ್ಲಿ ಉಳುಮೆ ಮಾಡಿ ಬೀಜಗಳನ್ನ ಚೆಲ್ಲಿಬಿಡ್ತಾರೆ, ಎರಚಿ ಬಿಡ್ತಾರೆ. ಅಂದ್ರೆ ಮಳೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಈ ಕೆಲಸವನ್ನ ಮಾಡಿಬಿಟ್ರೆ ಮತ್ತೆ ಒಂದು ಜುಲೈ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಹೆಚ್ಚಿನ ರೈತರು ಏನ್ ಮಾಡ್ತಾರೆ ಇವತ್ತು ಬಿತ್ತನೆಗಳನ್ನ ಮಾಡೋದಕ್ಕೆ ಜುಲೈ ಅಥವಾ ಆಗಸ್ಟ್ ಮೊದಲನೇ ವಾರ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಈ ಬೆಳೆಗಳು ಕಟಾವಿಗೆ ಬರ್ತವೆ, ಹೂವಿನಂತಕ್ಕೆ ಬರ್ತವೆ. ಅದನ್ನ ಭೂಮಿಗೆ ಸೇರಿಸೋದು ಒಂದು ಉದ್ದೇಶ. ನೀರಾವರಿ ಪ್ರದೇಶಗಳು ಅದರಲ್ಲೂ ಭತ್ತವನ್ನ ಬೆಳೆಯುವ ಪ್ರದೇಶಗಳು ಏನ್ ಮಾಡ್ತಾರೆ, ಭತ್ತವನ್ನ ಕಟಾವು ಮಾಡಿದ ಮೇಲೆ ಬೀಜವನ್ನ ಎರಚಿ ಬಿಡ್ತಾರೆ. ಎರಚಿಬಿಟ್ಟು ಅದನ್ನ ಹಸಿರೆಲೆ ಗೊಬ್ಬರವಾಗಿ ಕೆಲವು ರೈತರು ಉಪಯೋಗಿಸ್ತಾರೆ. ಇನ್ನು ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬೀಜಕ್ಕೆ ಬಳಸ್ಕೊಳ್ತಾರೆ. ಸೊ ಅದು ಒಂದು ವಿಧಾನ. ಸೊ ಅದರಲ್ಲೂ ಈ ಒಂದು ಕಮ್ಯಾಂಡ್ ಏರಿಯಾಸ್ ಅಥವಾ ಅಚ್ಚುಕಟ್ಟು ಪ್ರದೇಶಗಳೇನಿದೆ, ಸೊ ಅಲ್ಲಿ ನಾವು 20 ಕೆಜಿಯಷ್ಟು ಎಕರೆಗೆ ಬೀಜವನ್ನು ಶಿಫಾರಸು ಮಾಡ್ತೀವಿ. ಸೊ ನಾನು ಹೇಳಿದಾಗೆ ಯಾವುದಾದ್ರೂ ಈಗ ಕೃಷಿ ಇಲಾಖೆಯಲ್ಲಿ ಸೆಣಬಿನ ಬೀಜ ಇರ್ಬೋದು, ಡಯಂಚ ಇರ್ಬೋದು, ಇವುಗಳನ್ನ ಕೊಡ್ತಾರೆ ಬೀಜ. ಸೊ ಅದನ್ನ ನಾವು ಬಳಸ್ಕೊಂಡ್ರೆ ಖಂಡಿತವಾಗಲೂ ಸಹ ನಾವು ಈ ಒಂದು ಹಸಿರೆಲೆ ಗೊಬ್ಬರವನ್ನು ಹೆಚ್ಚಾಗಿ ಬೆಳಿಬಹುದು. ಜೊತೆಗೆ ಇನ್ನೂ ಚೆನ್ನಾಗಿ ಬರಬೇಕು, ಕೆಲವೊಂದು ರೈತರು ಚೆನ್ನಾಗಿ ಬರಬೇಕು ಸರ್, ಒತ್ತಾಗಿ ಬರಬೇಕು ಅಂತ ಹೇಳ್ತಾರೆ, ಅಂದ್ರೆ ಯಾವುದೇ ಜಾಗ ಇಲ್ಲದೆ. ಸೊ ಅಂತ ರೈತರಿಗೆ ಸಲಹೆ ಏನಪ್ಪ ಅಂದ್ರೆ, ಒಂದು ಉಲುಸಾಗಿ ಬರ್ಬೇಕಂದ್ರೆ ಒಂದು ಎಕರೆಗೆ ಒಂದು 30-35 ಕೆಜಿಯಷ್ಟು DAP ಗೊಬ್ಬರವನ್ನು ಹಾಕಿದ್ರೆ ಪ್ರಾರಂಭದಲ್ಲಿ ಇನ್ನೂ ಚೆನ್ನಾಗಿ ಉಲುಸಾಗಿ ಹೆಚ್ಚಾಗಿ ಬರುತ್ತೆ. ಸೊ ಆ ಮುಖಾಂತರ ಸೊಪ್ಪಿನ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಇದು ಏನಂದ್ರೆ ಮುಂಗಾರಿಗೆ ಪ್ರಾರಂಭವಾಗಿ ಬೆಳೆಯೋದು, ಇಲ್ಲ ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯೋದು. ಇನ್ನು ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ನೀರಾವರಿ ಪ್ರದೇಶದಲ್ಲಿ ಬದುಗಳ ಮೇಲೆ ಹಸಿರೆಲೆ ಗಿಡಗಳನ್ನ ಅವರು ಬೆಳ್ಕೊಂಡಿರ್ತಾರೆ. ಸೊ ಅದರಲ್ಲೂ ಮುಖ್ಯವಾಗಿ ಸಸ್ಬೇನಿಯಾ, ಗ್ಲಿರ್ಸಿಡಿಯಾ, ಸೊ ಇವುಗಳನ್ನ 3-4 ಅಡಿ ಅಂತರದಲ್ಲಿ ನೆಟ್ಟು ಅವುಗಳನ್ನ ನಾವು ಆರೈಕೆ ಮಾಡೋದ್ರಿಂದ ಖಂಡಿತವಾಗಲೂ ಸಹ ಅದು ಸಹ ಒಂದು ವಿಧಾನ. ಅಂದ್ರೆ ಅವುಗಳನ್ನ ಬೆಳೆದ ಮೇಲೆ ಕತ್ತರಿಸಿ ಮಣ್ಣಿಗೆ ಸೇರಿಸಬೇಕು, ಇವೆಲ್ಲ ಮಾಡ್ತಾ ಇದ್ರು. ಸೊ ಈಗಲೂ ಕೆಲವು ರೈತರು ಮಾಡ್ತಾರೆ ಒಣ ಬೇಸಾಯ ಪ್ರದೇಶಗಳು, ಯಾಕಂದ್ರೆ ಅವು ಸಾಕಷ್ಟು ಬೆಳೆದಾಗ ಮತ್ತೆ ನೆರಳು ಬಂದು ಅಲ್ಲಿ ಕೆಲವೊಂದು ಭೂಮಿ ವೇಸ್ಟ್ ಆಗುತ್ತೆ, ಏನು ಬೆಳೆ ಬರೋದಿಲ್ಲ. ಸೊ ನೆರಳಿನ ಒಂದು ಪ್ರಮಾಣದಿಂದ ಅದಕ್ಕಾಗಿ ಕಟ್ ಮಾಡ್ತಾರೆ. ಇನ್ನು ಕೆಲವೇನಂದ್ರೆ ಹಸಿರೆಲೆ ಗೊಬ್ಬರಗಳನ್ನ ಅಂತರ ಬೆಳೆಯಾಗಿ ಬೆಳೆಯೋದು. ಸೊ ಈಗ ಕೆಲವೊಂದು ದೀರ್ಘಾವಧಿ ಬೆಳೆಗಳಿದೆ, ಉದಾಹರಣೆಗೆ ಬಾಳೆ ಇರ್ಬೋದು, ಕಬ್ಬು ಇರ್ಬೋದು, ಪಪ್ಪಾಯ ಇರ್ಬೋದು. ಸೊ ಇವೆಲ್ಲ ಏನಂದ್ರೆ ದೀರ್ಘಾವಧಿ ಬೆಳೆಗಳು, ಮತ್ತೆ ಅಂತರನೂ ಜಾಸ್ತಿ ಕೊಟ್ಟಿರ್ತೀವಿ. ಸೊ ಅಂತ ಸಮಯದಲ್ಲಿ ನಾವೇನ್ ಮಾಡಬೇಕು, ಸಾಲುಗಳ ಮಧ್ಯೆ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನ ಬಿತ್ತಿ ನಾವು ಅದನ್ನ ಭೂಮಿಗೆ ಸೇರಿಸೋದ್ರಿಂದ ಅಲ್ಲೂ ಸಹ ಮಣ್ಣಿನ ಒಂದು ಫಲವತ್ತತೆ ಉತ್ತಮ ಅಭಿವೃದ್ಧಿ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲವೂ ಇದಾವೆ, ಬಟ್ ನಮ್ಮ ರೈತರು ಇದಕ್ಕೆ ಸ್ವಲ್ಪ ಒತ್ತು ಹೆಚ್ಚನ್ನು ಕೊಡಬೇಕು ಅಂತ ದಯವಿಟ್ಟು ಎಲ್ಲ ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಏನಂದ್ರೆ, ವರ್ಷದಲ್ಲಿ ಒಂದು ಬಾರಿ ನೀವು ಹಸಿರೆಲೆ ಗೊಬ್ಬರಗಳನ್ನು ನಿಮ್ಮ ಭೂಮಿಯಲ್ಲಿ ಬೆಳಿಬೇಕು. ಸೊ ಬೆಳೆದ್ರೆ ಖಂಡಿತವಾಗಲೂ ಸಹ ಫಲವತ್ತತೆಯನ್ನು ನಾವು ಹಂತ ಹಂತವಾಗಿ ಕಾಪಾಡ್ಕೋಬಹುದು, ಒಂದೇ ವರ್ಷದಲ್ಲಿ ಕಾಪಾಡೋದಕ್ಕೆ ಆಗೋದಿಲ್ಲ. ಸೊ ಆ ಮುಖಾಂತರ ನಾವು ಒಂದು ನಿಧಾನವಾಗಿ ಸಾವಯವ ಕೃಷಿಯತ್ತನೂ ಸಹ ದಾಪಕಾಲ ಹಾಕೋದಕ್ಕೆ ಅವಕಾಶ ಇದೆ ರೈತರಿಗೆ. ಯಾಕೆ ಅಂದ್ರೆ ನಾವು ಇವತ್ತು ಎಷ್ಟೇ ಆಹಾರ ಉತ್ಪಾದನೆಯನ್ನ ಮಾಡ್ತಾ ಇದ್ರು ಸಹ ನಮ್ಮ ದೇಶದ ಮಟ್ಟಿಗೆ ನಾನು ಹೇಳೋದಿದ್ರೆ ಆಹಾರದ ಭದ್ರತೆ ಇದೆ, ಆದರೆ ಪೋಷಕಾಂಶಗಳ ಭದ್ರತೆ ನಮಗೆ ಇನ್ನೂ ಬಂದಿಲ್ಲ. ಇದನ್ನ ನಾನು ಈ ಸಂದರ್ಭದಲ್ಲಿ ಹೇಳಬಹುದು. ಎಲ್ಲಿಯವರೆಗೆ ಪೋಷಕಾಂಶಗಳ ಭದ್ರತೆ ಬರೋದಿಲ್ವೋ ನಮ್ಮ ಒಂದು ಜೀವನ ಮತ್ತು ನಮ್ಮ ಒಂದು ಆರೋಗ್ಯ ಕುಂಠಿತವಾಗಿ ಹೋಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಪೋಷಕಾಂಶಗಳ ಭದ್ರತೆಯನ್ನು ನಾವು ಸಾಧಿಸಬೇಕಂದ್ರೆ ಆಹಾರ ಭದ್ರತೆ ಜೊತೆಗೆ ಈ ಒಂದು ಪರಿಕರಗಳ ಭದ್ರತೆಯು ಸಹ ಆಗಬೇಕು. ಆವಾಗಲೇ ನಮಗೆ ಒಂದು ಸಮಗ್ರವಾಗಿ ಒಂದು ಪೌಷ್ಟಿಕವಾದ ಊಟ ಸಿಗೋದು ನಮ್ಮ ದೇಶದ ಜನಗಳಿಗೆ. ಇನ್ನು ಮುಖ್ಯವಾಗಿ ಈ ಹಸಿರೆಲೆ ಗೊಬ್ಬರಗಳನ್ನು ಬಳಸುವಾಗ ಬರುವಂತಹ ತೊಡಕುಗಳು ಏನೇನು ಅಂತೀರಿ? ಇದು ಸಹ ಸ್ವಲ್ಪ ಮಟ್ಟಿಗೆ ಇದೆ, ಯಾಕಂದ್ರೆ ಯಾವುದೇ ಒಂದು ಪರಿಕರಗಳನ್ನು ಉಪಯೋಗಿಸಿದಾಗ ಎಲ್ಲವೂ ಅನುಕೂಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಾವು ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಎಲ್ಲಾ ತರಹದ ಸಸ್ಯಗಳನ್ನು ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸೋದಕ್ಕೆ ಆಗೋದಿಲ್ಲ. ಕೆಲವೊಂದು ಹಸಿರೆಲೆ ಗೊಬ್ಬರಗಳು ಏನಾಗುತ್ತೆ, ಅದಕ್ಕೆ ನಾವು ಅಲೆಲೋಪತಿ ಅಂತ ಹೇಳ್ತೀವಿ, ಅಂದ್ರೆ ಬೇರು ಅಥವಾ ಕಾಂಡದಲ್ಲಿ ಯಾವ್ದಾದ್ರು ಒಂದು ರಾಸಾಯನಿಕವನ್ನ ಕೊಡೋದ್ರಿಂದ ನಾವು ಅದನ್ನು, ಈಗ ಉದಾಹರಣೆಗೆ ಹಳ್ಳಿ ಕಡೆಗೆ ಹೋದ್ರೆ ನೀಲಗಿರಿ ಸೊಪ್ಪು ಕೆಲವೊಂದು ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ, ಪಾರ್ಥೇನಿಯಂ ಸಿಗುತ್ತೆ, ಆದ್ರೆ ಅದನ್ನ ನಾವು ಉಪಯೋಗಿಸೋದಕ್ಕೆ ಆಗೋದಿಲ್ಲ, ವಿಷದ ವಸ್ತು ಬರೋದ್ರಿಂದ. ಸೊ ಎಲ್ಲವನ್ನು ನಾವು ಹಸಿರೆಲೆ ಗೊಬ್ಬರಕ್ಕೆ ಉಪಯೋಗಿಸಕ್ಕಾಗೋದಿಲ್ಲ. ಮತ್ತೆ ಗುಣಮಟ್ಟ ಮತ್ತು ಉತ್ಕೃಷ್ಟವಾದ ಹಸಿರೆಲೆ ಗೊಬ್ಬರಗಳನ್ನು ನಾವು ಬೆಳೆಯೋದಕ್ಕೆ ಭೂಮಿ ಕೊರತೆನೂ ಇದೆ. ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಇದೆ, ರೈತರು 3 ತಿಂಗಳು ಒಂದು ಹಸಿರೆಲೆ ಬೆಳೆಯನ್ನ ಯಾವುದೇ ಆದಾಯ ಇಲ್ಲದೆ ಭೂಮಿಗೆ ಸಮರ್ಪಣೆ ಮಾಡಬೇಕಂದ್ರೆ ಅದಕ್ಕೆ ಮನಸ್ಸು ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಭೂಮಿಯು ಸಹ ಇವತ್ತು ಕೊರತೆ ಇದೆ. ಮತ್ತೆ ಕಡಿಮೆ ಅವಧಿಯಲ್ಲಿ ಉಲುಸಾಗಿ ಬೆಳೆಯುವಂತ ಸಸ್ಯಗಳು ಸಾಕಷ್ಟು ಇದೆ, ಆದ್ರೆ ಕೆಲವೊಂದು ಸಮಯ ಏನಾಗುತ್ತೆ ನಮಗೆ ಈ ಒಂದು ಮಳೆ ಅಭಾವ ಅಥವಾ ಬೇರೆ ಬೇರೆ ಅಭಾವಗಳಿಂದ ಚೆನ್ನಾಗಿ ಬರೋದಿಲ್ಲ. ಮತ್ತೆ ರೈತರು ಸಹ ಕೆಲವು ರೀತಿಯಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಮುಂದಿನ ವರ್ಷದಿಂದ ಅವರು ಆಸಕ್ತಿ ತೋರಿಸೋದಿಲ್ಲ, ಈ ವರ್ಷ ಅವರಿಗೆ ಒಂದು ರೀತಿಯಲ್ಲಿ ನಷ್ಟ ಆಗಿರುತ್ತೆ, ಬೀಜ ಎಲ್ಲ ತಂದು ಬೆಳೆ ಬರೋದಿಲ್ಲ, ಅವಾಗ ಏನಾಗುತ್ತೆ ಇದನ್ನ ಹಾಕಿದ್ರೆ ಹೆಂಗಪ್ಪ ಅಂತ ಹೇಳಿ ಪ್ರಯೋಜನ ಇಲ್ಲ ಅಂತ ಬಿಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಮತ್ತೆ ಸ್ವಲ್ಪ ನೀರಿನ ಅವಕಾಶ ಇರಬೇಕು, ನೀರಾವರಿ ಅವಕಾಶ, ಆವಾಗ ಚೆನ್ನಾಗಿ ಬರುತ್ತೆ. ಸೊ ನೀರಿನ ಅವಕಾಶ ಇಲ್ಲದೆ ಇರೋದು ಸಹ ಒಂದು ಹಿನ್ನಡೆ ಅಂತ ಹೇಳ್ಬೋದು. ಮತ್ತೆ ಹಸಿರೆಲೆ ಗೊಬ್ಬರಗಳು ಸಕಾಲದಲ್ಲಿ ಭೂಮಿಗೆ ಸೇರಿಸಬೇಕು, ಇದು ಸಹ ಮುಖ್ಯ. ಕೆಲವೊಂದು ರೈತರು ಕಾರ್ಮಿಕರು ಸಿಗಲಿಲ್ಲ ಅಥವಾ ಟ್ರ್ಯಾಕ್ಟರ್ ಸಿಗಲಿಲ್ಲ ಏನೋ ಒಂದು ಕಾರಣ ಹೇಳ್ತಾರೆ. ಸೊ ಆವಾಗ ಏನಾಗುತ್ತೆ, ಅದರಲ್ಲಿ ನಾರಿನ ಅಂಶ ಹೆಚ್ಚಾಗಿದ್ರೆ ಅದು ಬೇಗ ಕಳೆಯೋದಿಲ್ಲ, ಡಿಕಾಂಪೋಸಿಷನ್ ರೇಟು ಅಥವಾ ಆವಾಗ ಮತ್ತೆ ಅವರು ಮಾಡೋ ಮೂಲಭೂತ ಕೆಲಸಗಳು ಉಳುಮೆ ಇರ್ಬೋದು ಅಥವಾ ಬಿತ್ತನೆ ಇರ್ಬೋದು ಅವುಗಳ ಒಂದು ಕಾರ್ಯಗಳಿಗೆ ಅಡ್ಡಿ ಆಗುತ್ತೆ, ಅಡ್ಡಿ ಆಗುತ್ತೆ. ಆವಾಗ ಏನಾಗುತ್ತೆ, ಎಲ್ಲೋ ಒಂಥರ ಅವ್ರಿಗೆ ಇದನ್ನ ಮಾಡಲ್ಲ ಹಿಂಗಾಗಿದ್ದು ನಾವು ಮಾಡೋದು ಬೇಡ, ಕಸಿವಿಸಿ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕೃಷಿಯಲ್ಲಿ ಏನೇ ಮಾಡಿದ್ರು ಸಹ ಕಾಲಕ್ಕೆ ತಕ್ಕಂಗೆ ಮಾಡಬೇಕು. ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ವೇಟ್ ಬಟ್ ನಾಟ್ ಅಗ್ರಿಕಲ್ಚರ್ ಅಂತ. ಬೇರೆ ಒಂದು ಕ್ಷೇತ್ರದಲ್ಲಿ ಕಾಯಬಹುದು, ಆದ್ರೆ ಕೃಷಿಯಲ್ಲಿ ನಾವು ಕಾಯೋ ಕೆಲಸ ಆಗೋದಿಲ್ಲ. ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅದನ್ನ ಹೇಳಿದ್ದಾರೆ. ಸೊ ಹಂಗಾಗ್ಬಿಟ್ಟು ಕೃಷಿಯನ್ನ ಕಾಯಿಸೋಕಾಗಲ್ಲ, ನಾವ್ ಬೇಕಾದ್ರೆ ಕಾಯಬಹುದು, ಬೇರೆ ಕ್ಷೇತ್ರಗಳಲ್ಲಿ ಕಾಯಬಹುದು, ಇವತ್ ಮಾಡೋ ಕೆಲಸ ನಾಳೆ ಮಾಡಬಹುದು, ನಿರಂತರವಾಗಿರ್ಬೇಕು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಒಟ್ಟಾರೆ ಹೇಳೋದೇನಂದ್ರೆ, ಸೊ ಹಸರೆಲೆ ಗೊಬ್ಬರಗಳನ್ನ ಬಳಸುವ ಒಂದು ಹುಮ್ಮಸ್ಸು ನಮ್ಮ ರೈತರಿಗೆ ಇವತ್ತಿನ ದಿವಸ ಬೇಕು ಅಂತ ಹೇಳ್ಬೋದು. ಇದು ಒಂದೇ ಅಲ್ಲ, ಇದು ಬಹಳ ಸುಲಭವಾದ ವಿಧಾನ. ಉಪಯೋಗಿ ಮರಗಳಿದಾವೆ, ಈಗ ಇದಾವೆ, ಬೇವು ಆಗ್ಬಹುದು, ಖಂಡಿತವಾಗಲು ಹಿಪ್ಪೆ ಆಗ್ಬಹುದು, ಯಾವುದೇ ಮರವನ್ನ ಹಾಕಬಹುದು. ಬಟ್ ಏನಂದ್ರೆ ಅದು ಒಂದು ಬೇಗ ಕಳೆಯೋ ಸ್ಥಿತಿಯಲ್ಲಿ ಇರಬೇಕು ಅಷ್ಟೇ ನಾನು ಹೇಳೋದು. ಬಹಳ ಬಲ್ತಿರೋದು ಅಥವಾ ಹಣ್ಣಾಗಿರೋ ಆ ಸ್ಟೇಜ್ ಅಲ್ಲಿ ನಾವು ಭೂಮಿಗೆ ಸೇರಿಸಬಾರದು. ಅದರಿಂದ ಪೋಷಕಾಂಶಗಳ ಲಭ್ಯತೆನೂ ಇರೋದಿಲ್ಲ, ಮತ್ತೆ ಅಷ್ಟು ಪರಿಣಾಮಕಾರಿಯಾಗಿ ಭೂಮಿಗೆ ಅದು ಉಪಯೋಗ ಆಗೋದಿಲ್ಲ ಅಂತ ಹೇಳ್ತಾ, ಒಂದು ಹಸಿರೆಲೆ ಗೊಬ್ಬರಗಳನ್ನು ಎಲ್ಲರೂ ಸಹ ಬಳಸ್ಕೋಬೇಕು. ಆ ಮುಖಾಂತರ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡ್ರೆ, ಆಹಾರ ಭದ್ರತೆ ಮತ್ತು ಪೋಷಕಾಂಶಗಳ ಭದ್ರತೆ, ಅದಾಗೆ ನಾವು ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ಒಂದು ಹಳ್ಳಿಯಲ್ಲಿ ನಮ್ಮ ದೇಶಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಖಂಡಿತವಾಗಲು. ರೈತ ಬಾಂಧವರೇ, ತಮಗೆ ಈ ಹಸಿರೆಲೆ ಗೊಬ್ಬರದ ಬೆಳೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಂ ಆರ್ ಆನಂದ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 83-10-94-51-25. ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 83-10-94-51-25. ತುಂಬ ಸಂತೋಷ ಡಾಕ್ಟರ್ ಆನಂದ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿನಲ್ಲಿ ಈ ಹಸಿರು ಗೊಬ್ಬರದ ಬೆಳೆಗಳ ಪಾತ್ರ ಮತ್ತು ಮಹತ್ವದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತರಿಗೂ ಸಹ ಧನ್ಯವಾದಗಳು. ಚಾಕಿ ಹುಳು ಸಾಕಾಣಿಕೆಗಾಗಿ ಪ್ರತ್ಯೇಕವಾಗಿ ಅಭಿವೃದ್ಧಿಪಡಿಸಿರುವಂಥ ಹೊಸ ತಳಿಗಳಲ್ಲಿ G2 ಕೂಡ ಬಹಳ ಮುಖ್ಯವಾದಂಥದ್ದು. ಈ ಒಂದು ಹಿಪ್ನೇಳೆ ತಳಿಯನ್ನು ಪ್ರತ್ಯೇಕವಾಗಿ ಚಾಕಿ ಹುಳುವಿನ ಸಾಕಾಣಿಕೆಗೇ ಶಿಫಾರಸು ಮಾಡಲಾಗಿದೆ. ಈ G2 ತಳಿ ಹೆಚ್ಚಿನ ತೇವಾಂಶವನ್ನು ಹೊಂದಿರುತ್ತೆ, ನಿಶ್ಚಿತ ನೀರಾವರಿ ಮತ್ತು ಶಿಫಾರಸು ಮಾಡಿದ ಪದ್ಧತಿಯಲ್ಲಿ 1 ವರ್ಷಕ್ಕೆ 1 ಎಕರೆಗೆ 15-16 ಟನ್ನಷ್ಟು ಹಿಪ್ನೇರಳೆ ಸೊಪ್ಪಿನ ಇಳುವರಿಯನ್ನು ಪಡ್ಕೋಬಹುದು. ವರ್ಷಕ್ಕೆ 1 ನಂತರ 1 ಕ್ರಮವಾಗಿ ಎಲೆ ಬಿಡಿಸೋದು ಮತ್ತು ರೆಂಬೆ ಕತ್ತರಿಸುವಂಥ ವಿಧಾನದಲ್ಲಿ ಒಟ್ಟು 8 ಬೆಳೆಗಳನ್ನು ಪಡಿಬಹುದು. ಈ G2 ತಳಿ ಮಿಶ್ರ ತಳಿಯಾಗಿದೆ. ಇದರ ಮೂಲ ಲಕ್ಷಣಗಳು ಅಂದರೆ ರೆಂಬೆಗಳು ನೇರವಾಗಿರ್ತವೆ, ಎಲೆಗಳು ಕಡು ಹಸಿರು ಬಣ್ಣವನ್ನು ಹೊಂದಿರ್ತವೆ, ಅಧಿಕ ತೇವಾಂಶದ ಸಾರಾಂಶ ಇದರಲ್ಲಿರುತ್ತೆ, ಅಂದರೆ 80% ತೇವಾಂಶ ಈ ಎಲೆಗಳಲ್ಲಿ ಇರುತ್ತೆ, 96% ಕಣ್ಣು ಚಿಗುರುವಿಕೆ ಸಾಮರ್ಥ್ಯವನ್ನು ಈ G2 ತಳಿ ಹೊಂದಿದೆ, 94% ಬೇರು ಬಿಡುವಂಥ ಸಾಮರ್ಥ್ಯವನ್ನು ಈ ಹಿಪ್ನೇಳೆ ತಳಿ ಹೊಂದಿದೆ. ಚಾಕಿ ಹುಳು ಸಾಕಾಣಿಕೆಗೆ ಇದು ಬಹಳ ಸೂಕ್ತವಾದಂಥ ತಳಿ. ಚಾಕಿ ಸೊಪ್ಪಿನ ಇಳುವರಿಯಲ್ಲಿ S36 ತಳಿಗಿಂತ 33% ಮತ್ತು V1 ವಿಕ್ಟರಿ ತಳಿಗಿಂತ 20% ಹೆಚ್ಚು ಇಳುವರಿಯನ್ನು ಈ G2 ತಳಿಯಿಂದ ಪಡಿಬಹುದು. ಚೆನ್ನಾಗಿ ಬೇರು ಬಿಡುವಿಕೆ ಮತ್ತು ಸುಲಭವಾಗಿ ಕಡ್ಡಿ ಮೂಲಕ ಈ G2 ತಳಿಯನ್ನು ನಾವು ವಂಶಾಭಿವೃದ್ಧಿ ಮಾಡ್ಕೋಬಹುದು. ಬೇಗ ಪುನಶ್ಚೇತನ ಪಡೆಯುವಂಥ ಶಕ್ತಿಯನ್ನು ಈ ತಳಿ ಹೊಂದಿದೆ. ಎಲೆ ಚುಕ್ಕೆ ರೋಗ ಮತ್ತು ತುಕ್ಕು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಈ G2 ತಳಿ ಹೊಂದಿದೆ. ಇನ್ನು ಅರೆ ಶುಷ್ಕ ಮಳೆಯಾಶ್ರಿತ ಪ್ರದೇಶಗಳಿಗೆ ಹಲವಾರು ತಳಿಗಳಿದ್ದಾವೆ. ಅದರಲ್ಲಿ S13 ಬಹಳ ಮುಖ್ಯವಾದಂಥದ್ದು. S13 ತಳಿಯನ್ನು ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರಿನವರು ಬಿಡುಗಡೆ ಮಾಡಿದ್ದಾರೆ. S13 ತಳಿ ಅಧಿಕ ರೆಂಬೆಗಳನ್ನು ಹೊಂದಿದ್ದು ಗಿಣ್ಣುಗಳ ನಡುವಿನ ಅಂತರ ಕಡಿಮೆ ಇರುತ್ತೆ, ಎಲೆಗಳು ದಪ್ಪವಾಗಿ ಕಡು ಹಸಿರು ಬಣ್ಣವನ್ನು ಹೊಂದಿರ್ತವೆ ಮತ್ತು ಅವು ಪೂರ್ಣವಾಗಿರ್ತವೆ. S13 ತಳಿಯನ್ನು ಕೆಂಪುಗೋಡು ಮಿಶ್ರಿತ ಮತ್ತು ಅಧಿಕ ಉಷ್ಣಾಂಶ ಇರುವಂಥ ಪ್ರದೇಶಗಳಿಗೆ ಶಿಫಾರಸು ಮಾಡಲಾಗಿದೆ. ಶಿಫಾರಸು ಮಾಡಿದ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ 1 ವರ್ಷಕ್ಕೆ 1 ಎಕರೆಗೆ 2.5-3 ಮೆಟ್ರಿಕ್ ಟನ್ ಸೊಪ್ಪಿನ ಇಳುವರಿಯನ್ನು ಪಡಿಬಹುದು. ಇದು ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ಸಮಯ 6:15. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ ಡಾ ಶೋಭಾ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಎಫ್ಎಂ ರೇನ್ಬೋ ಸಹಯೋಗದಲ್ಲಿ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 9:05 ಯುವವಾಣಿ, ಯುವ ಗಾಯಕಿ ಶ್ವೇತಾ ಎಸ್ ಶಂಕರ್ ಅವರ ಪರಿಚಯ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಸ್ಮಿತಾ ಶ್ರೀ ಕಿರಣ್ ಅವರಿಂದ ಕೊಳಲು ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 11:00 ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ, ರವಿ ಅಲೆ ಊರಯ್ಯ ಅವರಿಂದ. 6:20 ಶುಭೋದಯ ಕರ್ನಾಟಕ. 6:45 ಹೆಲ್ತ್ ಸೂತ್ರ ಡಾ ಎಸ್ ಪದ್ಮಶ್ರೀ ಅವರಿಂದ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಬೆಂಗಳೂರು. 7:50 ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 9:00 ಭವಿಷ್ಯದ ಬೆರಗು, ಕೃತಕ ಬುದ್ಧಿಮತ್ತೆಯ ಬಗ್ಗೆ ವಿಜ್ಞಾನ ಸರಣಿ. ಭಾಗವಹಿಸುತ್ತಾರೆ ಪರಿಣಿತರಾದ ಪ್ರೊಫೆಸರ್ ಶಯನ್ ಎಸ್ ಗರಣಿ, ನಿರ್ಮಾಣ ಸುಮಂಗಲ ಎಸ್ ಮುಮಿಗಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು